ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಹೆಸರು ಮತ್ತು ಸೂರ್ಯಕಾಂತಿ ಉತ್ಪನ್ನಗಳ ಬೆಂಬಲ ಬೆಲೆಯ ಖರೀದಿ ಪ್ರಕ್ರಿಯೆ. ಈ ಕುರಿತು ಕಲಬುರಗಿಯ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಿಮಗೂ ಒಂದು ಸಿಹಿ ಸುದ್ದಿ ಅದ. ಸಿಹಿ ಸುದ್ದಿ ಏನು ಅಂತಂದ್ರೆ, ತಮ್ಮ ಏನು ಉತ್ಪನ್ನ ಅದ, ಕೃಷಿ ಉತ್ಪನ್ನ, ಅದನ್ನ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನ ನಾವು ಸರಳವಾಗಿ ತಾವು ಮಾಡಿಕೊಳ್ಬಹುದು. ಆ ಉತ್ಪನ್ನವನ್ನ ಖರೀದಿ ಮಾಡುವುದಕ್ಕೆ ನಮ್ಮ ಸರ್ಕಾರ ಈಗ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ವಿಶೇಷವಾಗಿ ಈಗೇನು ಹೆಸರನ್ನ ತಾವು ಕಟಾವು ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಸೂರ್ಯಕಾಂತಿ ಏನು ಈಗ ಬಂದದ, ಅದನ್ನ ಖರೀದಿ ಮಾಡುವುದಕ್ಕೆ ಈಗ ಸರ್ಕಾರ ಸಿದ್ದವಾಗಿದೆ. ಈ ಖರೀದಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಏನೇನು ಬೆಲೆಗೆ ನಿಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡಲಾಗ್ತಾ ಇದೆ, ಎಲ್ಲೆಲ್ಲಿ ಕೇಂದ್ರಗಳದಾವ, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿ ನೀಡುವುದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದೊಳಗೆ ಕಲಬುರಗಿಯ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಜಿಕೆ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟೇಶ್ ಅವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಖರೀದಿ ಅಂತಂದ ಕೂಡಲೇ ನಮ್ಮ ರೈತ ಬಾಂಧವರಿಗೆ ಬಹಳ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ, ಬಹಳ ಕಷ್ಟಪಟ್ಟು ಬೆಳೆದಂತಹ ಒಂದು ಬೆಳೆ ಅದು ಯೋಗ್ಯ ಬೆಲೆಗೆ ಹೋಗಬೇಕು. ಅಂತಹ ಒಂದು ಸಂದರ್ಭದೊಳಗೆ ಸರ್ಕಾರ ಕೂಡ ಸಹಕಾರಕ್ಕೆ ಬಂದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಿ ಅದನ್ನು ಖರೀದಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಈಗ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ. ಅದರ ಜೊತೆಗೆ ಖರೀದಿ ಮಾಡುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ನಮ್ಮ ರೈತರು ಯಾವ ರೀತಿ ಅಂತ ದಾಖಲೆಗಳನ್ನ ತೋರಿಸಬೇಕಾಗ್ತದ, ಮತ್ತ ಒಬ್ಬ ರೈತ ಎಷ್ಟು ಉತ್ಪನ್ನವನ್ನ ಮಾರಾಟ ಮಾಡಬಹುದು, ಈ ಎಲ್ಲ ವಿಷಯಗಳನ್ನ ತಾವು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಬೇಕು. ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂತ ಒಂದು ಯೋಜನೆ ಏನಿದೆ, ಸರ್ಕಾರದ ಒಂದು ಗುರುತರವಾದಂತಹ ಯೋಜನೆ. ಹೌದು, ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಸೂಕ್ತವಾದಂತಹ ಬೆಲೆ ಪಡೆದಾಗ ಮಾತ್ರ ಅವರ ಶ್ರಮ ಸಾರ್ಥಕ. ಈ ಹಿನ್ನೆಲೆಯಲ್ಲಿ ಉತ್ಪಾದನೆಗೆ ನೀಡತಕ್ಕಂತಹ ಮಹತ್ವವನ್ನು ರೈತರು ಮಾರಾಟದ ಕಡೆ ಕೂಡ ನೀಡಲಿ ಅನ್ನೋಂತ ಒಂದು ಗುರುತರವಾದ ಉದ್ದೇಶದಿಂದ, ನಮಗೆಲ್ಲ ಗೊತ್ತಿರುವಂತೆ ಸುಗ್ಗಿ ಕಾಲದಲ್ಲಿ ಮಾರುಕಟ್ಟೆಗೆ ಉತ್ಪನ್ನ ಒಂದೇ ಕಾಲದಲ್ಲಿ ಯಾವಾಗುತ್ತೆ ಬರುತ್ತೆ ಅಂತ ಟೈಮ್ನಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಮಾರುಕಟ್ಟೆಯಲ್ಲಿ ರೇಟ್ಗಳು ಕಡಿಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಹತಾಶ ಆಗಿ ಮಾರುಕಟ್ಟೆಯಲ್ಲಿದ್ದಂತಹ ಬೆಲೆಗಳಿಗೆ ಮಾರಾಟ ಮಾಡಬಾರದು ಅನ್ನೋ ಒಂದು ಸದುದ್ದೇಶದಿಂದ ಆ ಒಂದು ಬೆಲೆ ಚೇತರಿಕೆಯನ್ನು ಮಾಡಲಿಕ್ಕೆ ಬೆಂಬಲ ಬೆಲೆ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಇದು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರಿನ ಪೂರ್ವದಲ್ಲಿ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ಕೇಂದ್ರ ಸರ್ಕಾರದ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಇದೆ, ಆಯೋಗದ ಶಿಫಾರಸಿನ ಮೇಲೆ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ರಾಜ್ಯ ಸರ್ಕಾರ ವಿವಿಧ ಸಂಸ್ಥೆಗಳ ಮೂಲಕ, ಉದಾಹರಣೆಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ನಾಫೆಡ್ ಸಂಸ್ಥೆ, ಎಣ್ಣೆ ಬೀಜಗಳ ಒಕ್ಕೂಟ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಈ ರೀತಿ ಹಲವಾರು ಸಂಸ್ಥೆಗಳ ಮೂಲಕ ಖರೀದಿ ಪ್ರಕ್ರಿಯೆಗೆ ಒಳಗಾಗುತ್ತೆ. ಖರೀದಿ ಪ್ರಕ್ರಿಯೆ ಮಾಡತಕ್ಕಂತಹ ಒಂದು ಸಂದರ್ಭ ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿದಿರಬೇಕು. ಅಂತಹ ಸಂದರ್ಭದಲ್ಲಿ ರೈತರು ಹತಾಶ ಆಗಬಾರದು, ಒಂದು ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ತಕ್ಕಂಥ. ಎರಡನೇದು, ವಿವಿಧ ಯೋಜನೆಗಳಲ್ಲಿ ಭತ್ತ, ರಾಗಿ, ಜೋಳ ಇವನ್ನೆಲ್ಲ ಹಂಚಬೇಕಾದ್ರೆ ಕೂಲಿಗಾಯಿ ಕಾಳು, ಅಂತ್ಯೋದಯ ಅನ್ನ ಯೋಜನೆ, ಈ ರೀತಿ ವಿವಿಧ ಯೋಜನೆಗಳಲ್ಲಿ ಸರ್ಕಾರ ಸಾರ್ವಜನಿಕ ಸಂಗ್ರಹಣಾ ವಿತರಣಾ ವ್ಯವಸ್ಥೆ ಮೂಲಕ ವಿತರಣೆ ಮಾಡಲಿಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಬೆಂಬಲ ಬೆಲೆ ಆಪರೇಷನ್ ಅನ್ನ ಪ್ರಾರಂಭ ಮಾಡ್ತಾರೆ. ಈ ಬಾರಿ ರಾಜ್ಯ ಸರ್ಕಾರ ಹೆಸರುಕಾಳು ಮತ್ತು ಸೂರ್ಯಕಾಂತಿಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದೇ ತಿಂಗಳಲ್ಲಿ ಈ ಒಂದು ಉತ್ಪನ್ನಗಳನ್ನ ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾ ಇದೀವಿ. ಅಂದ್ರೆ ಈಗಾಗಲೇ ಮುಕ್ತ ಮಾರುಕಟ್ಟೆಯಲ್ಲಿ ರೇಟ್ಗಳು ಕಡಿಮೆ ಆಗ್ತಾ ಇರೋದನ್ನ ಗಮನಿಸಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಘೋಷಿತ ಬೆಂಬಲ ಬೆಲೆಗೆ ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದು ಯಾವಾಗಿಂದ ಶುರು ಆಗ್ತದಂತೆ ಖರೀದಿ ಪ್ರಕ್ರಿಯೆ? 24ನೇ ತಾರೀಕು ಸರ್ಕಾರ ಆದೇಶ ಹೊರಡಿಸಿರುತ್ತೆ. ಅದೇ ಆದೇಶದಂತೆ ಹೆಸರು ಕಾಳಿಗೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೇ ಇದು ಅಧ್ಯಕ್ಷ ಆಗಿರ್ತಾರೆ. ಇದಕ್ಕೊಂದು ಕಾರ್ಯಪಡೆ ಅಂತ ಕರಿತೀವಿ, ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಂತ. ಆ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಸರ್ಕಾರ ಆದೇಶ ಹೊರಡಿಸಿದ ಎರಡು ಮೂರು ದಿವಸದಲ್ಲಿ ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಹೆಸರು ಕಾಳಿಗೆ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಸೂರ್ಯಕಾಂತಿ ಖರೀದಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಟಾಸ್ಕ್ ಫೋರ್ಸ್ ಸಮಿತಿ ನಡೆದಿದೆ. ಟಾಸ್ಕ್ ಫೋರ್ಸ್ ಸಮಿತಿ ನಡೆದು ರೈತರು ಖರೀದಿ ಮಾಡತಕ್ಕಂತಹ ಉತ್ಪನ್ನ ಯಾವ ಯಾವ ಸ್ಥಳಗಳಲ್ಲಿ, ಈ ಎಲ್ಲಾ ಒಂದು ವಿಷಯಗಳ ಬಗ್ಗೆ ಕೂಲಂಕುಷವಾದ ಡಿಸ್ಕಷನ್ ಆಗಿ ಅವರು ಒಂದು ನಡವಳಿಗಳನ್ನು ಬಿಟ್ಟಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಅಂದ್ರೆ ಎನ್ಐಸಿಯಿಂದ ಖರೀದಿ ಸಂಸ್ಥೆಯವರು ಕೆಲವೊಂದು ಐಡಿಗಳನ್ನು ಪಡೆದು ರೈತರಿಗೆ ಬಯೋಮೆಟ್ರಿಕ್ ಮೂಲಕ ನಿಜವಾದ ರೈತರ ಖಾತೆಗಳಿಗೆ ಅವರ ಖಾತೆಗೆ ದುಡ್ಡು ಹೋಗಬೇಕು, ಯಾರು ಬೆಳೆದಿರ್ತಾರೋ ಅವರೇ ನೋಂದಣಿ ಮಾಡಬೇಕು. ಈ ಎಲ್ಲಾ ಉದ್ದೇಶದಿಂದ ಬಯೋಮೆಟ್ರಿಕ್ ಮೂಲಕ ನೋಂದಣಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಒಂದು ನೋಂದಣಿ ಕಾರ್ಯಕ್ರಮ ಬಯೋಮೆಟ್ರಿಕ್ ಮೂಲಕ ನೋಂದಣಿ ಮಾಡತಕ್ಕಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿರೋದ್ರಿಂದ ಒಂದು ವಾರದ ಒಳಗಾಗಿ ಒಂದು ಖರೀದಿ ಪ್ರಕ್ರಿಯೆ ಚಾಲನೆ ಆಗುತ್ತೆ. ಈಗ ನೋಂದಣಿ ಅಂತಂದ್ರೆ ಅದು ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ. ಯಾವ ರೀತಿ ನೋಂದಣಿ ಆಗ್ತಾ ಇದೆ ಮತ್ತು ನಮ್ಮ ರೈತರು ಏನ್ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತೀರಿ? ಕೃಷಿ ಇಲಾಖೆ ಈಗಾಗಲೇ ಸಿದ್ಧಪಡಿಸತಕ್ಕಂತಹ ಫ್ರೂಟ್ಸ್ ತಂತ್ರಾಂಶದಲ್ಲಿ ಪ್ರತಿಯೊಬ್ಬ ರೈತರನ್ನು ಅವರು ನೋಂದಣಿ ಮಾಡಿಕೊಂಡಿದ್ದಾರೆ. ಬಹುಶಃ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಉಳಿದಿರಬಹುದು. ಒಂದು ರೈತರ ಐಡಿ ಇರುತ್ತದೆ ಅಲ್ಲಿ, ಅದು ಬಹಳ ಮುಖ್ಯವಾದಂತಹ ರೈತರ ಐಡಿ ಇರುವಂತಹ. ಖಂಡಿತವಾಗಿ ನಮಗೆಲ್ಲ ಒಂದು ಆಧಾರ್ ಕಾರ್ಡ್ ಇದ್ದಂಗೆ ರೈತರಿಗೆ ಫ್ರೂಟ್ಸ್ ಐಡಿ, ರೈತನ ಹೆಸರು, ರೈತನ ತಂದೆ ಹೆಸರು, ಹಿಡುವಳಿ ಪ್ರಮಾಣ, ಅಂದ್ರೆ ಅವರು ದೊಡ್ಡ ರೈತರು, ಸಣ್ಣ ರೈತರು, ಎಷ್ಟವರದ್ದು ಜಮೀನಿದೆ, ಆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಏನು, ಬಿತ್ತನೆ ಆದ ತಕ್ಷಣ ಕೃಷಿ ಅಧಿಕಾರಿಗಳು ಅದನ್ನ ಮ್ಯಾಪಿಂಗ್ ಮಾಡಿರ್ತಾರೆ. ಹಂಗಾಗಿ ಒಂದು ನೈಜವಾದಂತಹ ದತ್ತಾಂಶ ಸಿಗುತ್ತೆ ಈ ಒಂದು ರೈತರು. ಉದಾಹರಣೆಗೆ ಈ ಎಲ್ಲ ಉತ್ಪನ್ನ ಯಾಕೆ ಬೇಕಾಗುತ್ತೆ ಅಂದ್ರೆ, ನಾವು ಹೆಸರು ಕಾಳನ್ನ ನೋಡೋದಾದ್ರೆ ಪ್ರತಿಯೊಬ್ಬ ರೈತರಿಂದ ಗರಿಷ್ಠ 2 ಕ್ವಿಂಟಲ್ ಖರೀದಿ ಮಾಡ್ತಾರೆ ಮತ್ತು ಗರಿಷ್ಠ 10 ಕ್ವಿಂಟಲ್, ಅಂದ್ರೆ ಎಕರೆಗೆ 2 ಕ್ವಿಂಟಾಲು ಒಬ್ಬ ರೈತರಿಂದ 10 ಕ್ವಿಂಟಾಲ್. ಯಾಕೆಂದ್ರೆ ಈ ಒಂದು ಯೋಜನೆ ಪ್ರತಿಫಲ ಬಹಳಷ್ಟು ಜನ ಪಡೆಯಬೇಕು, ವಿಶೇಷವಾಗಿ ಸಣ್ಣ ಮತ್ತು ಸಣ್ಣ ರೈತರು. ಯಾಕಂದ್ರೆ ಈಗ ಪ್ರತಿಯೊಬ್ಬರ ಹತ್ರ 20 ಎಕರೆ ಇರುತ್ತೆ, 30 ಎಕರೆ ಇರುತ್ತೆ, ಅಂತ ರೈತರಿಗೆ ನಾವು 2x ಅಂತ ತಗೊಳೋದಿಲ್ಲ. ಒಬ್ಬ ರೈತರಿಂದ 1 ಎಕರೆಗೆ ಗರಿಷ್ಠ 2 ಕ್ವಿಂಟಲ್ ಮತ್ತು ಪ್ರತಿ ರೈತರಿಂದ ಗರಿಷ್ಠ 10 ಕ್ವಿಂಟಲ್ ಈ ರೀತಿ. ಇನ್ನು ನಾವು ಸೂರ್ಯಕಾಂತಿ ನೋಡೋದಾದ್ರೆ ಪ್ರತಿ ಎಕರೆಗೆ 3 ಕ್ವಿಂಟಲ್, ಒಬ್ಬ ರೈತರಿಂದ ಗರಿಷ್ಠ 15 ಕ್ವಿಂಟಲ್ ವರೆಗೂ ಖರೀದಿ ಮಾಡುದು. ಈ ಎಲ್ಲಾ ಒಂದು ಖರೀದಿ ಪ್ರಕ್ರಿಯೆ ನಾವು ಆ ಒಂದು FID ಮೂಲಕ ಮಾಡ್ತಾ ಇರೋದ್ರಿಂದ ರೈತರು ಕೃಷಿ ಇಲಾಖೆಯಲ್ಲಿ ಇರತಕ್ಕಂತಹ FIDಗಳಲ್ಲಿ ತಾವು ಬೆಳೆದಿರ್ತಕ್ಕಂತಹ ಬೆಳೆ ಇದೆಯಾ, ಅದರಲ್ಲಿ ನೋಂದಣಿ ಮಾಡಿರ್ತಕ್ಕಂತಹ ಅಕೌಂಟ್ ಡೀಟೇಲ್ ಸರಿಯಾಗಿದೆಯಾ, ಈ ಎಲ್ಲಾ ವಿಷಯಗಳನ್ನು ದೃಢಪಡಿಸಿಕೊಂಡು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರತಕ್ಕಂತಹ ಖರೀದಿ ಕೇಂದ್ರಗಳಿದಾವೆ, ಆ ಕೇಂದ್ರಗಳಲ್ಲಿ ಹೋಗಿ ನೋಂದಣಿ ಮಾಡಬೇಕು. ಈಗ ನಮ್ಮ ರೈತರು ಮಾರಾಟ ಮಾಡಬೇಕು ಅಂತಂದಾಗ ಏನೇನು ದಾಖಲೆಗಳು ನಮ್ಮ ರೈತರು ತರಬೇಕಾಗ್ತದೆ, ತೋರಿಸಬೇಕಾಗ್ತದೆ? ನೇರವಾಗಿ ಅವರ ಒಂದು ಫ್ರೂಟ್ಸ್ ಐಡಿ ಅಷ್ಟೇ ಸಾಕಾಗ್ತದೆ. ಅಂದ್ರೆ ಅದರಲ್ಲಿ ಅವರ ಆಧಾರ್ ಕಾರ್ಡ್, ಅವರ ಬ್ಯಾಂಕಿನ ಡೀಟೇಲ್ಸ್ ಪ್ರತಿಯೊಂದು ಇರುತ್ತೆ. ನಮ್ಮ ರೈತರು ತಗೋಬೇಕಾಗಿರ್ತಕ್ಕಂತಹ ಜಾಗೃತಿ ಏನಂದ್ರೆ ಆ ಒಂದು ಅಕೌಂಟ್ ಡೀಟೇಲ್ಸ್ ಅಪ್ಗ್ರೇಡ್ ಇದೆಯಾ ಇಲ್ವಾ. ಇದಕ್ಕೊಂದು ಸಣ್ಣ ಉದಾಹರಣೆ ಅಂದ್ರೆ ನಮ್ಮ ರೈತರು ಈ ಒಂದು ಪೋಸ್ಟ್ ಆಫೀಸ್ನ ಅಕೌಂಟ್ ಮಾಡಿಸಿರ್ತಾರೆ, ಇದರಲ್ಲಿ ಗರಿಷ್ಠ ಮಿತಿ 1 ಲಕ್ಷ ಇರುತ್ತೆ. ಈ 1 ಲಕ್ಷಕ್ಕಿಂತ ಜಾಸ್ತಿ ಬಂದಿದ್ದ ಮೊತ್ತ ಅಮೌಂಟ್ ವಾಪಸ್ ಬರುತ್ತೆ, ಸಸ್ಪೆನ್ಸ್ ಅಲ್ಲಿ ಬೀಳುತ್ತೆ. ರೈತರಿಗೆ ಅಕೌಂಟ್ ಬಿದ್ದಿರಲ್ಲ, ಸರ್ಕಾರದಿಂದ ಜಮೆ ಆಗಿರುತ್ತೆ, ರೈತರಿಗೆ ಬಿದ್ದಿರಲ್ಲ. ಇಂತಹ ಸಂದರ್ಭದಲ್ಲಿ ತನ್ನ ಅಕೌಂಟಿನ KYC ಡಾಕ್ಯುಮೆಂಟ್ಸ್ ಅಪ್ಗ್ರೇಡ್ ಆಗಿದೆಯಾ, ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, ಅದಕ್ಕೇನಾದ್ರೂ ಗರಿಷ್ಠ ಮಿತಿ ಏನಾದರೂ ಇದೆಯಾ, ಇಂಥವು ಮತ್ತು ತಾವು ಬಿತ್ತನೆ ಮಾಡಿರತಕ್ಕಂಥದ್ದು ನೋಂದಣಿ ಆಗಿದೆಯಾ ಅನ್ನೋದನ್ನ ಕೃಷಿ ಇಲಾಖೆಗಳಲ್ಲಿ ಪರೀಕ್ಷಿಸಿಕೊಂಡ್ರೆ ಸಾಕು. FIDಯನ್ನ ತಗೊಂಡ್ಬಂದು ರೈತರು ಬಯೋಮೆಟ್ರಿಕ್ ಯಂತ್ರದ ಮೂಲಕ ಜಿಲ್ಲಾಧಿಕಾರಿಗಳು ಏನು ಘೋಷಣೆ ಮಾಡಿದರೆ ಆ ಒಂದು ಪ್ಲೇಸಲ್ಲಿ ಅವರು ನೋಂದಣಿ ಮಾಡಿಸಬಹುದು. ವೆಂಕಟೇಶ್ವರ, ಈಗ ಖರೀದಿ ಕೇಂದ್ರಗಳು ಎಷ್ಟದಾವ, ಎಲ್ಲೆಲ್ಲಿ ಅದಾವ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತವಾಗಿ. ಈಗ ನಮ್ಮ ಕಲಬುರಗಿ ವಿಭಾಗದಲ್ಲಿ 4 ತಾಲೂಕುಗಳಲ್ಲಿ 56 ಖರೀದಿ ಕೇಂದ್ರಗಳನ್ನ, 56 ಖರೀದಿ ಕೇಂದ್ರ, ಹೌದು, ಕೇವಲ ಕಲಬುರಗಿ ಒಂದೇ ತಾಲೂಕಿನಲ್ಲಿ 25 ಖರೀದಿ ಕೇಂದ್ರಗಳನ್ನ ತೆಗಿಬೇಕು ಅಂತ. ಇವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಅಂದ್ರೆ ರೈತರ ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ಇರತಕ್ಕಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇನಿದಾವೆ ಅವುಗಳ ಮೂಲಕ ಮತ್ತು ಕೆಲವು ಕಡೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಬಳಸಿಕೊಂಡಿದ್ದಾರೆ. ಇದಕ್ಕೆ ಒಂದು ರಾಜ್ಯ ಸರ್ಕಾರದ ಏಜೆನ್ಸಿ ಅಂತ ಒಂದು ಮಾಡಿರ್ತಾರೆ. ಈ ನಮ್ಮ ಖರೀದಿ ಸಂಸ್ಥೆಗಳಾಗಿ ಹೆಸರು ಕಾಳನ್ನ ಖರೀದಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ಮತ್ತು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಪಲ್ಸ್ ಬೋರ್ಡ್ ಅಂತ ಏನ್ ಕರಿತೀವಿ, ಇವೆರಡನ್ನು ಮಾಡಿದರೆ ಇನ್ನು ನಮ್ಮ ಎಣ್ಣೆ ಕಾಳುಗಳನ್ನ ಖರೀದಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಎಣ್ಣೆ ಮಾರಾಟಗಾರರ ಸಹಕಾರ ಮಾರಾಟ ಮಂಡಳ ಅಂತ ಏನ್ ಕರಿತೀವಿ, ಕೆಒಎಫ್ ಇದೆ, ಕೆಒಎಫ್ ಅನ್ನ ನನ್ನ ಸಂಸ್ಥೆಯಾಗಿ ಮಾಡಿಕೊಂಡಿದ್ದಾರೆ ಎಣ್ಣೆ ಕಾಳುಗಳಿಗೆ. ಇನ್ನು ಹೆಸರು ಕಾಳಿಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ 25 ಸೆಂಟರ್ಗಳನ್ನ, ಸೇಡಂನಲ್ಲಿ 11 ಸೆಂಟರ್ಗಳನ್ನ, ಅಫಜಲ್ಪುರದಲ್ಲಿ 6 ಸೆಂಟರ್ಗಳನ್ನ, ಅಳಂದದಲ್ಲಿ 14 ಸೆಂಟರ್ಗಳನ್ನ ತೆಗಿಬೇಕು. ಇನ್ನೂ ಅವಶ್ಯಕತೆ ಬಿದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಸಭೆ ಜರುಗಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೆಗಿಬೇಕು ಅಂತ. ಅಂದ್ರೆ ಸಾಕಷ್ಟು ಜನರಿಗೆ, ಎಲ್ಲಾ ಭಾಗದ ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಆಗ್ಲಿಲ್ಲದಂಗೆ ಅವರ ಮನೆ ಹತ್ತಿರದಲ್ಲಿ ಅವರ ಉತ್ಪನ್ನವನ್ನು ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ಒಂದು ಸರ್ಕಾರದ ಆಶಯ. ಆದ್ರೂ ಕೂಡ ಈಗ ಒಂದ್ ವೇಳೆ ದೂರ ಇತ್ತು, ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವೆಚ್ಚ ಅವರಿಗೆ ಬರ್ತಾ ಇತ್ತು ಅಂತಂದ್ರೆ ಅದನ್ನ ವ್ಯವಸ್ಥೆ ಏನಾದ್ರೂ ಇದೆಯಾ, ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತದ್ದು? ಇಲ್ಲ, ಉತ್ಪನ್ನವನ್ನು ಬೆಳೆದು ಈ ಒಂದು ಯೋಜನೆ ಬಿಟ್ಟು ಮುಕ್ತವಾಗಿ ಮಾರಾಟ ಮಾಡಿದ್ರು ಎಪಿಎಂಸಿಗಳಿಗೆ ತಂದು ಉತ್ಪನ್ನವನ್ನು ಹಾಕ್ತಕ್ಕಂತಹ ಕಾರ್ಯ ರೈತರದೇ ಇರುತ್ತೆ. ಹಾಗಾಗಿ ಆ ಖರೀದಿ ಕೇಂದ್ರಗಳಿಗೆ ತರ್ತಕ್ಕಂತಹ ಸಾಗಾಣಿಕೆ ವೆಚ್ಚ ಎಲ್ಲ ರೈತರೇ ಭರಿಸಬೇಕಾಗತ್ತೆ ಅವರಿಗೆ ತಂದಂತ. ಆದ್ರೆ ಆ ಒಂದು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಅವರಿಗೆ ಹತ್ತಿರ ಆಗ್ತಕ್ಕಂತಹ ಪತ್ತಿನ ಸಹಕಾರ ಸಂಘದಲ್ಲಿ ನೋಂದಣಿ ಮಾಡಿಸೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು, ಆಳಂದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥವರಿಗೆ ಅದೇ ತಾಲೂಕಿಗೆ ಹೋಗ್ಬೇಕನ್ನ ಒಂದು ಗೊಂದಲ ಬೇಡ. ಅವರು ನೇರವಾಗಿ ಅವರ ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆ ಕೈಗೊಳ್ಳಬಹುದು. ಅಂದ್ರೆ ಆದಷ್ಟು ರೈತರು ತಮ್ಮ ಸಮೀಪದ ಖರೀದಿ ಕೇಂದ್ರಕ್ಕೆ ಹೋಗಿ ಮಾರಾಟ ಮಾಡುವಂತಹ ಅವಕಾಶಗಳು ಅದಾವ ಅಂತೀರಿ? ಹೌದು. ಈಗ ಹೆಸರು ಮತ್ತು ಸೂರ್ಯಕಾಂತಿಯನ್ನ ಖರೀದಿ ಮಾಡುವಂತಹ ಒಂದು ಪ್ರಕ್ರಿಯೆ ಶುರು ಆಗ್ತಾ ಇದೆ. ಹೆಸರಿಗೆ ಏನು ಬೆಂಬಲ ಬೆಲೆ ಇದೆ, ಆಮೇಲೆ ಸೂರ್ಯಕಾಂತಿಯನ್ನ ಯಾವ ಬೆಲೆಯಲ್ಲಿ ಖರೀದಿ ಮಾಡಲಾಗ್ತಾ ಇದೆ? ನಾವು ಈಗ ಮುಕ್ತ ಮಾರುಕಟ್ಟೆಯನ್ನು ನೋಡಿದಾಗ ಒಂದು ತಿಂಗಳ ಕೆಳಗೆ ಒಂದು ಹೆಸರು ಕಾಳಿಗೆ 4.5-5.6 ಸಾವಿರ ತನಕ ಮಾರಾಟ ಆಗಿದ್ದು ಗಮನಿಸ್ತೀವಿ. ಆದರೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗಾಗಿ ಪ್ರತಿ ಕ್ವಿಂಟಲ್ ಹೆಸರು ಕಾಳಿಗೆ 8,682 ರೂಪಾಯಿಗಳನ್ನು ಘೋಷಣೆ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಡಬಲ್ ಆದಂಗಾಗಿದೆ. ಈ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ಮೇಲೆ ವಿಶೇಷ ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಕೂಡ 1,000 ರೂಪಾಯಿ ಜಾಸ್ತಿ ಆಗಿದೆ. ಹೌದು. ಇನ್ನು ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಲ್ ಸೂರ್ಯಕಾಂತಿಗೆ 7,280 ಕ್ವಿಂಟಲ್ ಘೋಷಣೆ ಮಾಡಿದೆ. ಇದು ಕೂಡ ರೈತರಿಗೆ ನಿಜವಾಗಲೂ ಒಂದು ಒಳ್ಳೆಯ ಬೆಲೆ. ಅಡ್ಡಿಲ್ಲ. ಈಗ ವೆಂಕಟೇಶ್ವರ, ಏನಂತಂದ್ರೆ ಈ ಬೆಲೆ ವ್ಯತ್ಯಾಸಗಳು ಇಷ್ಟು ಯಾಕೆ ಆಗ್ತದೆ ಅನ್ನುವಂತಹ ಒಂದು ವಿಚಾರ, ಅದನ್ನ ಒಂದ್ ಸ್ವಲ್ಪ ಏನಾದರೂ ವಿಶ್ಲೇಷಣೆ ಮಾಡಬಹುದ? ಈಗ ಮಾರ್ಕೆಟ್ನೊಳಗೆ ಅರ್ಧಕ್ಕರ್ಧ ಬೆಲೆ ಕಡಿಮೆ ಇದ್ದಾಗ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡಿ ಅದನ್ನ ದುಪ್ಪಟ್ಟು ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಇದರ ಪರಿಣಾಮವಾಗಿ ಮಾರ್ಕೆಟ್ನಲ್ಲಿ ಸಹಿತ ತಾವು ಹೇಳದಂಗೆ 1,000 ರೂಪಾಯಿ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ರೈತರಿಗೆ ಇದು ಕಡಿಮೆನೆ ಅಂತ ಹೇಳ್ಬೋದು. ಯಾವಾಗ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಷ್ಟು ಸಿಗ್ತಾ ಇದೆ, ಆದರೂ ಮಾರುಕಟ್ಟೆಯೊಳಗೆ ಇಷ್ಟು ಕಡಿಮೆ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ ರೈತರಿಗೆ ಅಲ್ಲಿ ಕೂಡ ಏನು ಹೆಚ್ಚಿನ ಉತ್ಪನ್ನ ಇರ್ತದ ಅದನ್ನು ಮಾರಾಟ ಮಾಡುವಂತಹ ಸಂದರ್ಭದೊಳಗೆ ಸ್ವಲ್ಪ ಅವರಿಗೆ ಕಡಿಮೆನೆ ಅನ್ನುವಂತಹ ಒಂದು ವಿಚಾರ ಖಂಡಿತವಾಗಿ ಬರುತ್ತೆ. ಕಾರಣ ಅಂದ್ರೆ ನಮ್ಮ ರೈತರು ಬೆಳೀತಕ್ಕಂಥ ಉತ್ಪನ್ನವನ್ನ ನಮ್ಮದು ಹಂಗಾಮಿನ ಮೇಲೆ ಆಧಾರ ಆಗಿರೋದ್ರಿಂದ ಏಕಕಾಲದಲ್ಲಿ ಒಂದೇ ಬಾರಿ ಮಾರ್ಕೆಟ್ಗೆ ಬರುತ್ತೆ. ಒಂದು ಮಾರ್ಕೆಟ್ನಲ್ಲಿ ಪ್ರತಿ ದಿವಸಕ್ಕೆ ಒಂದು 100 ಕ್ವಿಂಟಲ್ ಬೇಕಾದ ಜಾಗದಲ್ಲಿ 1,000 ಕ್ವಿಂಟಲ್ ಬಂದಾಗ ಬೇಡಿಕೆ ಮತ್ತು ಪೂರೈಕೆಗಳ ವ್ಯತ್ಯಾಸದಿಂದ ದರ ಸಾಮಾನ್ಯವಾಗಿ ಕುಸಿತ. ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ತಂದು ಒಂದು ಅಂಗಡಿ ಇಟ್ಟರೆ 10 ಜನ 5,000 ರೂಪಾಯಿ ತಗೊಂತಾ ಇದ್ದಾರೆ ಅಂದಾಗ, ನಾನು ಇಲ್ಲ 8,000 ರೂಪಾಯಿ ತಗೊಂತಾ ಇದ್ದೀನಿ ಅಂತ ಸರ್ಕಾರ ಮುಂದೆ ಬಂದಾಗ ಆ ಒಂದು ಬೇಡಿಕೆ ಜಾಸ್ತಿಯಾಗಿ ಮತ್ತೆ ದರಗಳು ಸ್ಥಿರತೆ ಕಾಯ್ತವೆ. ಒಂದು ಮಾರ್ಕೆಟ್ನಲ್ಲಿ ರೇಟ್ಸ್ ಅನ್ನ ಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥದ್ದು ಇದ್ರದ್ದು ಬಹಳ ಪ್ರಮುಖವಾದಂತ ಉದ್ದೇಶ. ಈಗ ನಾವು ಕಳೆದ ಒಂದು ವಾರದ ವಿಶ್ಲೇಷಣೆಯನ್ನು ನೋಡಿದಾಗ ಕಲಬುರಗಿ ಮಾರ್ಕೆಟ್ನಲ್ಲೇ ಇದ್ದಂತಹ ಹೆಸರು ಕಾಳಿನ ಬೆಲೆ ಈಗಾಗಲೇ 500 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ರೈತರಿಗೆ ಉಪಯೋಗ ಆಗಬೇಕು. ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಪೂರ್ತಿ ಪ್ರಮಾಣದ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ ಅಲ್ಲ. ಮಾರುಕಟ್ಟೆಯಲ್ಲಿ ಬೆಲೆಯಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಅವಧಿ ನಾವು ನೋಡೋದಾದ್ರೆ ಇದು 90 ದಿವಸ ಇರುತ್ತೆ. ಪ್ರಾರಂಭಾದ ದಿವಸದಿಂದ 90 ದಿವಸ, ಮೊದಲ 45 ದಿವಸ ನೋಂದಣಿ ಪ್ಲಸ್ ಖರೀದಿನೂ ಇರುತ್ತೆ, ನೆಕ್ಸ್ಟ್ 45 ದಿವಸ ಖರೀದಿ. ಒಂದು 3 ತಿಂಗಳು 8,682 ರೂಪಾಯಿ ನಾವು ಖರೀದಿ ಮಾಡ್ತಾ ಇದೀವಿ ಅಂತ ಸರ್ಕಾರ ನಿಂತಾಗ ರೈತರಿಗೂ ಅದೊಂದು ಅಶ್ಯೂರೆನ್ಸ್ ಕೊಟ್ಟಂಗೆ, ಬೆಂಬಲ ಕೊಟ್ಟಂಗೆ. ಇದೇ ರೀತಿ ಇನ್ನ ಮಾರ್ಕೆಟ್ ನಲ್ಲಿ ಏನ್ ಆ ಉತ್ಪನ್ನ ಬೇಕಾಗಿರುತ್ತೋ ಅವರೆಲ್ಲ ತಾನಾಗಿ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ, ಒಟ್ಟಾರೆಯಾಗಿ ರೈತರಿಗೆ ಉಪಯೋಗ ಆಗ್ಬೇಕು. ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ ತಾವ್ ಹೇಳಿದ್ರಿ. ಈಗ ನಮ್ಮ ರೈತರು ತಮ್ಮ ಉತ್ಪನ್ನವನ್ನ ಖರೀದಿ ಕೇಂದ್ರಕ್ಕೆ ತಂದಾಗ ಅಲ್ಲಿ ಅವರು ವರ್ಗೀಕರಣದ ಆಧಾರದ ಮೇಲೆ ಏನು ವರ್ಗಗಳದ ಒಳ್ಳೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತಹ ಒಂದು ಕೆಲಸ ನಮ್ಮ ರೈತರಿಂದ ಆಗಬೇಕಾದಂತಹ ಒಂದು ಸಂದರ್ಭದೊಳಗೆ ವರ್ಗೀಕರಣ ಆದಂತಹ ಏನು ಉತ್ಪನ್ನ ಇರ್ತದ ಅದಕ್ಕೆ ಅಂದ್ರೆ ಒಳ್ಳೆ ಗುಣಮಟ್ಟದ ಉತ್ಪನ್ನಕ್ಕೆ ಬೆಲೆ ಸಿಗುವಂತಹದ್ದು, ಆಮೇಲೆ ಅದ್ರ ವರ್ಗೀಕರಣ ಮಾಡಿದ್ದಕ್ಕೆ ಅದರೊಳಗೆ ಏನು ಅವರಿಗೆ ನಷ್ಟ ಉಂಟಾಗ್ತದ ಅದನ್ನು ಕೂಡ ತುಂಬಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಯಾವ ರೀತಿ ಬೆಲೆ ನಿರ್ಣಯ ಆಗುವಂತಹದ್ದನ್ನ ತಾವು ಹೇಳ್ತಾ ಇದ್ದೀರಿ? ಇದು ಪ್ರತಿ ಕ್ವಿಂಟಲ್ಗೆ 8682 ಏನಿರುತ್ತೆ, ಇದು ಫಿಕ್ಸ್ ಇರುತ್ತೆ. ಬಹಳ ಸೂಕ್ತವಾದಂತ ಪ್ರಶ್ನೆ. ನಮ್ಮ ರೈತರಲ್ಲಿ ನಾವು ಜಾಗೃತಿ ಮೂಡಿಸಬೇಕಾಗಿರೋದೆ ಈ ಒಂದು ಗುಣದ ಬಗ್ಗೆ, ಗುಣ ವಿಶ್ಲೇಷಣೆ ಬಗ್ಗೆ. ವರ್ಗೀಕರಣ ಅಂತ ನಾವು ವಿಜ್ಞಾನದ ಭಾಷೆಯಲ್ಲಿ ಬೇರೆ ಏನೇ ಕರೆದ್ರು, ರೈತರ ಉತ್ಪನ್ನಗಳನ್ನು FAQ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ. FAQ ಗುಣಮಟ್ಟದ ಉತ್ಪನ್ನಗಳನ್ನು ಮಾತ್ರ. ಈಗ ನಮ್ಮಲ್ಲಿ ಎಷ್ಟೊಂದು ಸರ್ತಿ ರೈತರು ಬಂದು, ಇಲ್ಲ ನಮ್ ಸ್ವಲ್ಪ ಕಡಿಮೆ ಇದೆ, ಕಡಿಮೆ ರೇಟಿಗೆ ತಗೊಳ್ಳಿ ಪರವಾಗಿಲ್ಲ, ಈ ರೀತಿಯಾದಂತಹ ವ್ಯವಸ್ಥೆ ಸರ್ಕಾರದಲ್ಲಿ ಇಲ್ಲ. ಗುಣಮಟ್ಟವನ್ನು ಕಾಯ್ದುಕೊಳ್ಳಲೇಬೇಕು. ಒಂದೇ ಗುಣಮಟ್ಟದ್ದು, ಒಳ್ಳೆ ಗುಣಮಟ್ಟದ್ದು ಕಾರಣ ಇದೆ. ಈ ಒಂದು ಖರೀದಿ ಮಾಡಿದಂತ ಉತ್ಪನ್ನ ಮತ್ತೆ ಮಾರಾಟ ಮಾಡಬೇಕು, ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಹೋಗಬೇಕು, 2-3 ತಿಂಗಳು ನಾವು ಸಂಗ್ರಹಣೆ ಮಾಡಬೇಕಾಗುತ್ತೆ ಗೋದಾಮುಗಳಲ್ಲಿ. ಅಂತಹ ಸಂದರ್ಭದಲ್ಲಿ ಹುಳ ಅಥವಾ ಈ ಮಾಯಿಶ್ಚರ್ ಇಂದ ತೇವಾಂಶದಿಂದ ಶಿಲೀಂಧ್ರಗಳಾದ್ರೆ ಆ ಒಂದು ಉತ್ಪನ್ನದ ಗುಣಮಟ್ಟ ಹಾಳಾಗುತ್ತೆ. ನಾವು ಕಳಪೆ ಗುಣಮಟ್ಟವನ್ನು ಪಬ್ಲಿಕ್ಗೆ ಕೊಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಹೇಳಿದಂಗೆ ಗುಣಮಟ್ಟಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ ಈ ಸ್ಕೀಮ್ಗಳಲ್ಲಿ. ಯಾಕಂದ್ರೆ ಒಳ್ಳೆ ರೇಟ್ ಕೊಡ್ತಾ ಇರೋದ್ರಿಂದ ಒಳ್ಳೆ ಗುಣಮಟ್ಟವನ್ನೇ ಬಯಸುತ್ತೆ ಸರ್ಕಾರ. ಇದಕ್ಕೆ FAQ ಸರಾಸರಿ ಉತ್ತಮ ಗುಣಮಟ್ಟವನ್ನು ಪ್ರಿಫರ್ ಮಾಡ್ತಾರೆ. ಉದಾಹರಣೆ ನಾವು ಹೆಸರು ಕಾಳು ನೋಡೋದಾದ್ರೆ ತೇವಾಂಶ 12 ಇರಬೇಕು. 12ಕ್ಕಿಂತ ಹೆಚ್ಚಿದಂತ ತೇವಾಂಶವನ್ನ ತಗೊಳ್ಳೋದಿಲ್ಲ. ಕಾರಣ ಏನಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ಸ್ ಆಗಬಾರ್ದು, ಸ್ಟೋರೇಜ್ ನಲ್ಲಿ ಕೀಟ ರೋಗಗಳ ಬಾಧೆ ಬರಬಾರ್ದು ಅಂತ. ಇನ್ನು ಹೆಸರು ಕಾಳನ್ನ ನಾವು ನೋಡಿದಾಗ ಇತರೆ ಪದಾರ್ಥಗಳು ನಾವು ಬೆಳೆದಿರ್ತವೆ, ಮುರುಟಿದ ಕಾಳುಗಳು ಇರ್ತವೆ, ಹುಳ ಹಿಡಿದಂತ ಕಾಳು ಇರ್ತವೆ. ಯಾಕಂದ್ರೆ ಇದು ಸಹಜವಾಗಿ ಪ್ರಕೃತಿಯಲ್ಲಿ ಬೆಳೆಯೋದ್ರಿಂದ ಇತರೆ ಕಾಳುಗಳು ಮಿಶ್ರಣ ಸೇರ್ಕೊಂಡಿರುತ್ತೆ, ಕೆಲವೊಂದು ಒಡೆದಿರ್ತವೆ, ನಾವೆಲ್ಲವನ್ನು ಕಟಾವ್ ಮಾಡಿ ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಒಡೆದಿರ್ತವೆ. ಇಂಥವು ಇರಲೇಬಾರದು ಅಂತಲ್ಲ, ಇದಕ್ಕೆ ಕೂಡ ಸರ್ಕಾರ ಕೆಲವು ನಾಫೆಡ್ ಸಂಸ್ಥೆಯಿಂದ ಗುಣಮಟ್ಟದ ಒಂದು ಅಂಶಗಳನ್ನ ತಗೊಂಡಿದೆ. ಉದಾಹರಣೆ ನಾವು ಹೆಸರು ಕಾಳು ನೋಡೋದಾದ್ರೆ ಅನ್ಯ ಪದಾರ್ಥಗಳು 2% ತನಕ ತೂಕದ ಆಧಾರದ ಮೇಲೆ 2% ತನಕ ಇರಬಹುದು. ಇನ್ನು ಅಡ್ಮಿಕ್ಸರ್ ಇತರೆ ಕಾಳುಗಳು ಇರ್ತವೆ, ಅವು ತಿನ್ನೋ ಅಂತವೆ, ಆದ್ರೆ ಇತರೆ ಕಾಳುಗಳು ಸೇರ್ಕೊಂಡಿರ್ತವೆ, ಆ ಪ್ರಮಾಣ 3% ಇರಬಹುದು ಅಂತ. ಇನ್ನು ನಾವು ಕಾಳುಗಳು ಹೆಸರು ಕಾಳೆ ಆದ್ರೆ ಡ್ಯಾಮೇಜ್ ಆಗಿರುತ್ತೆ, ಮುರಿದಿರ್ತವೆ ನಾವು ಮಷೀನ್ಗೆ ಹಾಕದಂತ ಸಂದರ್ಭದಲ್ಲಿ, ಅವನು ಕೂಡ 3% ಇರಬಹುದು ಅಂತ ಹೇಳುತ್ತೆ. ಇನ್ನು ಸ್ವಲ್ಪ ಮುರುಟಿದಂತವು, ಅಪರಿಪಕ್ವ ಆಗಿರ್ತಕ್ಕಂಥವು, ಸಣ್ಣ ಕಾಳುಗಳು, ದೊಡ್ಡ ಕಾಳು, ಇಂಥವೆಲ್ಲವನು 3%. ಹುಳ ಹಿಡಿತಕ್ಕಂಥದ್ದು ಸಾಮಾನ್ಯ, ಹುಳ ಹಿಡಿತಕ್ಕಂಥದ್ದು ಕೂಡ 4%ಗೆ ಅವಕಾಶ ಇದೆ. ಅಂದ್ರೆ 4% ತಕ್ಕಂದು ಅಂತ ಸಣ್ಣ ಪುಟ್ಟ ಅಲ್ಲೊಂದ್ ಇಲ್ಲೊಂದ್ ಕಾಳುಗಳಿದ್ರೆ ಅದನ್ನೇನು ಸರಾಸಗಟಾಗಿ ರಿಜೆಕ್ಟ್ ಮಾಡ್ಲಿಕ್ಕಿಲ್ಲ, ಅದನ್ನ ತಗೊಂತಾರೆ. ಮುಖ್ಯವಾಗಿ ಪ್ರಾಮುಖ್ಯವಾಗಿ ನೋಡ್ತಕ್ಕಂಥದ್ದು ಮಾಯಿಶ್ಚರ್, ತೇವಾಂಶ. ಈ ರೀತಿ ಆಯಾ ಉತ್ಪನ್ನದ ಗುಣಮಟ್ಟವನ್ನು ಆಧರಿಸಿ ಖರೀದಿ ಮಾಡ್ತಾರೆ. ಒಟ್ಟಾರೆ ಅದಕ್ಕೆ ಇದನ್ನ ಉತ್ತಮ ಗುಣಮಟ್ಟ ಅಂತ ಹೇಳಿಲ್ಲ ಸರ್ಕಾರ, ಸರಾಸರಿ ಉತ್ತಮ ಗುಣಮಟ್ಟ, ಸರಾಸರಿ ಉತ್ತಮ ಗುಣಮಟ್ಟ. ಈ ಒಂದು ಉತ್ಪನ್ನವನ್ನು ಖರೀದಿ ಮಾಡತಕ್ಕಂತಹ ಪ್ರಕ್ರಿಯೆ ಇದೆ. ಗುಣಮಟ್ಟದ ಕಡೆ ರೈತರು ತಾವು ಹೇಳಿದಂತೆ ಖಂಡಿತವಾಗಿ ಅದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಈಗ ಖರೀದಿ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದಂತೀರಿ, ಗುಣಮಟ್ಟದ ಪರೀಕ್ಷೆ ಅಲ್ಲಿಯೇ ಮಾಡೋದಕ್ಕೆ ಯಾರಾದರೂ ತಜ್ಞರಿರ್ತಾರೆ? ಹೌದು, ಇದು ಒಂದು ಸರ್ಕಾರದ ಯೋಜನೆ ಆಗಿರುವ ವಿವಿಧ ಇಲಾಖೆಗಳು ಇದರಲ್ಲಿ ಸೇರ್ಕೊಂತಾರೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಕಾರ್ಯಪಡೆಯ ಅಧ್ಯಕ್ಷರಾಗಿದ್ರೆ ಕೃಷಿ ಮಾರಾಟ ಇಲಾಖೆಯ ಸಹಾಯಕ ಅಥವಾ ಉಪನಿರ್ದೇಶಕರು ಏನಿದ್ದಾರೆ ಇವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಇದಕ್ಕೆ ಉಗ್ರಾಣ ನಿಗಮ, ಕೃಷಿ ಇಲಾಖೆ ಮತ್ತು ಈ ಖರೀದಿ ಏಜೆನ್ಸಿ, ನಾವು ಸಹಕಾರ ಮಾರಾಟ ಮಂಡಳ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, KOF ಎಣ್ಣೆ ಬೆಳೆಗಾರರ ಸಂಘ ಅಂತ ಏನ್ ಹೇಳ್ತೀವಿ, ಇವು ಈ ಪ್ಯಾಕ್ಸ್ಗಳನ್ನ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ನೋಡ್ತಕ್ಕಂಥ DRCS ಇವರೆಲ್ಲರೂ ಒಂದು ಮೆಂಬರ್ಸ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಖರೀದಿ ಕೇಂದ್ರಗಳಲ್ಲಿ ನಡೀತಕ್ಕಂಥ ಖರೀದಿ ಪ್ರಕ್ರಿಯೆ ಗುಣಮಟ್ಟವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕೃಷಿ ಇಲಾಖೆಯಿಂದ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾರೆ. ಒಂದು ಖರೀದಿ ಏಜೆನ್ಸಿ ಇರುತ್ತೆ, ಅಲ್ಲಿ ಗುಣಮಟ್ಟ ವಿಶ್ಲೇಷಣೆಗಾಗಿ ಕೃಷಿ ಇಲಾಖೆಯವರು ಇರ್ತಾರೆ. ಈ ಗುಣಮಟ್ಟ ವಿಶ್ಲೇಷಣೆ ಖರೀದಿ ಮಾಡಿದ್ದನ್ನ ಚೆಕ್ ಮಾಡಲಿಕ್ಕೆ ರಾಜ್ಯ ಉಗ್ರಾಣ ನಿಯಮಗಳಲ್ಲಿ ಅವರು ಕೂಡ ಪರೀಕ್ಷೆ ಮಾಡಿ ತಗೊಳ್ತಾರೆ. ಈ ರೀತಿ ಒಂದು ಸಂಯೋಜಿತವಾಗಿ ಎಲ್ಲರೂ ಸಂಯುಕ್ತವಾಗಿ ಮಾಡತಕ್ಕಂಥದ್ದು ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕೆ ಕೃಷಿ ಇಲಾಖೆಯಿಂದ ಡಿಪೆಂಡ್ ಮಾಡಲಿಕ್ಕೆ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದೆ. ಈ ಪರೀಕ್ಷೆ ಸಂದರ್ಭದೊಳಗೇನು ತಾವು ಬೇರೆ ಬೇರೆ ಅಂಶಗಳನ್ನು ಹೇಳಿದ್ರಿ, ವಿಶೇಷವಾಗಿ ತೇವಾಂಶಕ್ಕೆ ಸಂಬಂಧಪಟ್ಟಂಗೆ 12% ತೇವಾಂಶವನ್ನ ಮಾತ್ರ ನಮ್ಮ ರೈತರು ಕಾಯ್ಕೊಳ್ಬೇಕು ಅಂತೇಳಿ. ಇದು ಮಾತ್ರ 12 ಇರಬೇಕು ಅಥವಾ ಇದರೊಳಗೆ ಹೆಚ್ಚು ಕಡಿಮೆ ಆದ್ರೆ ನಡೀತದ ಅಂತೇಳಿ? ಕಡಿಮೆ ಇದ್ದಷ್ಟು ಗುಣಮಟ್ಟ ಚೆನ್ನಾಗಿರುತ್ತೆ, ಒಳ್ಳೇದೇ. ಆದ್ರೆ ಹೆಚ್ಚಿದ್ದಷ್ಟು ಶಿಲೀಂಧ್ರ ಬಾಧೆಗೆ ಒಳಗಾಗತಕ್ಕಂತದ್ದು ಇರೋದ್ರಿಂದ ತೇವಾಂಶವನ್ನು ಮಾತ್ರ ನಿರ್ದಿಷ್ಟವಾಗಿರಬೇಕು ಅಂತ ಸರ್ಕಾರ ಬಯಸುತ್ತೆ. ಹೆಸರಿನ ಬಗ್ಗೆ ತಾವು ಹೇಳಿದ್ರಿ, ಈಗ ಸೂರ್ಯಕಾಂತಿ ಕೂಡ ತಾವು ಖರೀದಿ ಮಾಡ್ತಾ ಇದ್ರಿ, ಅದರ ಗುಣಮಟ್ಟದ ಅಂಶಗಳು ಯಾವ್ಯಾವ ಅಂತೀರಿ? ಎಲ್ಲಾ ಉತ್ಪನ್ನಗಳಿಗೆ ಪ್ರಮುಖವಾದಂತಹದ್ದು ತೇವಾಂಶ, ಆ ಉತ್ಪನ್ನದ ಗುಣಮಟ್ಟವನ್ನು ಕಾಯ್ದುಕೊಳ್ತಕ್ಕಂಥದ್ದೇ ತೇವಾಂಶ. ಈ ಸೂರ್ಯಕಾಂತಿ ಒಂದು ಎಣ್ಣೆಕಾಳಿನ ಬೆಳೆ ಆಗಿರೋದ್ರಿಂದ ತೇವಾಂಶ 9 ಮೀರಬಾರ್ದು, ಗರಿಷ್ಠ 9 ಮೀರಬಾರ್ದು. ಇಲ್ಲೂ ಕೂಡ ಬೇರೆ ಒಂದು ಇತರ ಅನ್ಯ ಪದಾರ್ಥಗಳು, ಹೊಡೆದಿರ್ತಕ್ಕಂಥವು, ಡ್ಯಾಮೇಜ್ ಆಗಿರ್ತಕ್ಕಂಥವು, ಅಪರಿಪಕ್ವ ಕಾಳುಗಳು, ಇವಕ್ಕೆಲ್ಲವಕ್ಕೂ ನಮ್ಮ ಹೆಸರು ಕಾಳಿನಲ್ಲಿದ್ದಂತೆ 3%, 4%, 2% ಈ ರೀತಿ ಅವಕಾಶ ಇರುತ್ತೆ. ಪ್ರಮುಖವಾದಂತಹ ಅಂಶ ಸೂರ್ಯಕಾಂತಿಯಲ್ಲಿ ತೇವಾಂಶ 9 ದಾಟಬಾರ್ದು. ಒಳ್ಳೇದು ವೆಂಕಟೇಶ್ ಸರ್, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಒಂದು ಒಳ್ಳೆ ಸುದ್ದಿಯನ್ನ ತಾವು ಹೇಳಿದ್ದೀರಿ, ಸಿಹಿ ಸುದ್ದಿ ಅಂತ ಅನ್ಬಹುದು. ನಮ್ಮ ರೈತರು ಮಾರ್ಕೆಟ್ನೊಳಗ ಬೆಲೆ ಕಡಿಮೆ ಆದಂತಹ ಹೊತ್ತಿನೊಳಗ ಸರ್ಕಾರ

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಎಪಿಎಂಸಿಗಳಲ್ಲಿ ಭೇಟಿ ಮಾಡಿ ಉಪ ಅಥವಾ ಸಹಾಯಕ ನಿರ್ದೇಶಕರ ನಂಬರ್ಗಳನ್ನು ಪಡೆದು ಅವರನ್ನು ಕೂಡ ಸಂಪರ್ಕಿಸಬಹುದು. ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮತ್ತು ಕೆಒಎಫ್ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲಿ ಎಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ, ಹೋಬಳಿ ತಾಲೂಕು ತನ್ನ ಹಳ್ಳಿಗಳ ಗ್ರಾಮದಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಈಗ ಕೇಳೋಣ ರೇಣವ ಕೆ ಪೂಜಾರ್ ಹಾಗೂ ಸಂಗಡಕರಿಂದ ಸಂಪ್ರದಾಯದ ಪದವನ್ನ. ಉಗ್ರಣಕ ತಾಕ ಕುಳಕೊಂಡ ಗುರುಗೆ ತಾಕ ಗುಡಿಯಗನಿಲ್ಲೇಳ ಜಂಗ ಮರೊಳಗ ಜಾಣನೆ ಸಯ್ಯಪ್ಪನ ಮಾಟಂಗಿ ನಾ ಬಾಳೆದರ ಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆದರ ಸುವರು ಸಯ್ಯಪ್ಪನ ಮಾಟಂಗಿ ನಾ ಬಾಳೆದರ ಸುವರು ಕಾಲಿಗೆ ತಾಕ ಕಾಲಗ ಗರಿ ನಡೆಗೆ ತಾಕ ಪಟ್ಟಿ ಉಡದ ಬರಳಿಗೆ ತಾಕ ಓಂಬರ ಕೊರಳಿಗೆ ತಾಕ ಏಕವಾರಿ ಬಾಯಿಗೆ ತಾಕ ಕಾರ ಮೀಸಿ ಕಣ್ಣಿಗೆ ತಾಕ ಕಣ್ಣ ಕಂಕಣ ನಸಲಿಗೆ ತಾಕ ಬೆಳಿ ಅಂಗಿ ಬಂಗಾರ ಬಾಕು ಅಂಗರೇಸಿಮಿ ಮೂಡು ಹತ್ತಿಗೆ ಬಂದವು ಕೂಡ ಡುಮುಕು ಅಂದ್ರೇಳ ಜಂಗಾಮರೊಳಗ ಜಾಡನೆ ಸಯ್ಯಪ್ಪ ನಮಾಟಂಗಿ ನಾ ಬಾಳೆದರ ಸುವರು ಸಯ್ಯಪ್ಪ ನಮಾಟಂಗಿ ನಾ ಬಾಳೆದರ ಸುವರು ಸಯ್ಯಪ್ಪ ನಮಾಟಂಗಿ ನಾ ಬಾಳೆದರ ಸುವರು ಅಕ್ಕ ಕೇಳ ಪಕ್ಕ ಎರಡ ಗೆಳೆಯ ಸಾಕ್ಯಾನೆ ಸ್ವಾಮಿ ಗೆಳೆಯ ಸಾಕ್ಯಾನೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ಬಾಗಲದಾಗ ನೆಲದ ನವ್ವ ಬಾಲೋಳನ ಮಾನೆ ಸ್ವಾಮಿ ಬಾಲೋಳನ ಮಾನೆ ಬಾಲದ ಮ್ಯಾಲೆಟ್ಟ ನೋವ ನೀಲಿನ ಮನೆ, ಬಾಲದ ಮ್ಯಾಲೆಟ್ಟ ನೋವ ನೀಲಿನ ಮನೆ, ಬಾಲದ ಮ್ಯಾಲೆಟ್ಟ ನೋವ ನೀಲಿನ ಮನೆ, ಬಾಲದ ಮ್ಯಾಲೆಟ್ಟ ನೋವ ನೀಲಿನ ಮನೆ, ಕೊಟ್ಟಿ ಮ್ಯಾಲೆ ನೆಲದ ನೋವ ದೃಷ್ಟೋಳನ ಮನೆ, ಸ್ವಾಮಿ ದೃಷ್ಟೋಳನ ಮನೆ, ಒಟ್ಟಿ ಮ್ಯಾಲೆಟ್ಟ ನೋವ ಬಟ್ಟನ ಮನೆ, ಒಟ್ಟಿ ಮ್ಯಾಲೆಟ್ಟ ನೋವ ಬಟ್ಟನ ಮನೆ, ಒಟ್ಟಿ ಮ್ಯಾಲೆಟ್ಟ ನೋವ ಬಟ್ಟನ ಮನೆ, ಒಟ್ಟಿ ಮ್ಯಾಲೆಟ್ಟ ನೋವ ಬಟ್ಟನ ಮನೆ, ನಾಗ ನಾಕಿರು ದೇವಗ ನಾಕಿರು ನಾವೇ ನಾಲಾರೆ, ಸ್ವಾಮಿ ನಾವೇ ನಾಲಾರೆ, ನಾಲಾರೊಳಗ ಮೇಲ ನೋವ ಬಾಲಾದನ ಮನೆ, ನಾಲಾರೊಳಗ ಮೇಲ ನೋವ ಬಾಲಾದನ ಮನೆ, ನಾಲಾರೊಳಗ ಮೇಲ ನೋವ ಬಾಲಾದನ ಮನೆ, ನಾಲಾರೊಳಗ ಮೇಲ ನೋವ ಬಾಲಾದನ ಮನೆ, ಬಂಗಡಿಗಾರ ಡಂಕ ನಡೆದ ಬೆಂಕಿ ಅಂತವನೆ, ಸ್ವಾಮಿ ಬೆಂಕಿ ಅಂತವನೆ, ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನ ತಂದಾನೆ, ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನ ತಂದಾನೆ, ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನ ತಂದಾನೆ, ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನ ತಂದಾನೆ, ಗಿಳಿ ಸಾಕರೇನ ಚಂದ ಕಲ ಮಾಟ ಮುಂದೆ ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 90%, ರಾಯಚೂರು ಜಿಲ್ಲೆ ಒಳಗ 80%, ಯಾದಗಿರಿ ಜಿಲ್ಲೆ ಮತ್ತು ನೆರೆಯ ಝೈರಾಬಾದ್ಗಳಲ್ಲಿ 85%, ಬಳ್ಳಾರಿ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನ ಬಳ್ಳಾರಿ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಹಗುರವಾಗಿ ಚದುರಂಗ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ರೇಣವಕ್ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಸಂಪ್ರದಾಯದ ಪದ ಕೇಳೋಣಂತ. ಗಿಳಿ ಸಾಕರೇನ ಚಂದ ಕಲ ಮಾಟ ಮುಂದೆ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ಕಂದ ನನ್ನಿಂದ, ಅಲ ಕಸದ ಬೇಟೆ ಗ್ಯಾಲ ನಿನ ಮ್ಯಾಲೆಟೆ, ಬಾಲನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನ ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನ ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನ ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗಿಳಿ ಚಂದ ಉಪ ಕಸದೇಟೆ ಚೇತಾನಿನ ಮ್ಯಾಲೆಟೆ, ಪುತ್ರನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗಿಳಿ ಸಾಕರೇನ ಚಂದ, ಗಿಳಿ ಸಾಕರೇನ ಚಂದ ಕಲ ಮಾಟ ಮುಂದೆ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ಕಂದ ನನ್ನಿಂದ, ಗಿಳಿ ಸಾಕರೇನ ಚಂದ ಆಡೇವ ನನ್ನಿಂದ, ಗಿಳಿ ಸಾಕರೇನ ಚಂದ ಮಟವ ಮಟವ ಚಂದ ಕಟದಾರ ದ್ರಾಕ್ಷಿ ಕದವೆಲ್ಲೆ ಗೆಳೆ ಸಾಕ್ಯರೇನು ಚಂದ ಕಟದಾರ ದ್ರಾಕ್ಷಿ ಕದವೆಲ್ಲೆ ಗೆಳೆ ಸಾಕ್ಯರೇನು ಚಂದ. ರೇಣವ ಕೆ ಪೂಜಾರ್ ಹಾಗೂ ಸಂಗೀತಗಳಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕೃಷ್ಣಂಗದೊಳಗ ಏನದ ಅಂತ ನೋಡೋಣ. ನಾಳಿನ ಕೃಷ್ಣಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ಆನಂತರ ಗಡಿಯಾಚೆಯ ಗೆಲುವು, ನಮ್ಮ ನಾಡಿನ ಇತರೆಡೆಗಳಲ್ಲಿನ ಕೃಷಿ ಯಶೋಗಾಥೆಗಳ ಸರಣಿಯ ಮರುಪ್ರಸಾರ. ಇದರಲ್ಲಿ ನೈಸರ್ಗಿಕ ಕೃಷಿ ಪದ್ದತಿಯಲ್ಲಿ ಬಹು ಬೆಳೆಗಳನ್ನು ಬೆಳೆಯುತ್ತಿರುವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮನ್ನೋಳಿ ಗ್ರಾಮದ ತ್ಯಾತ್ಯಗೌಡ ಮಲ್ಲನಗೌಡರ್ ಹಾಗೂ ಅವರ ಅನುಭವವನ್ನು ಕೇಳ್ತೀರಿ. ಆನಂತರ ದೇಶೀ ಹತ್ತಿ ಬೆಳೆದು ಸಾಧನೆಗೈಯುತ್ತಿರುವ ಹಾವೇರಿ ಜಿಲ್ಲೆ ಮಕರಿ ಗ್ರಾಮದ ರೈತರಾದ ನಾಗಪ್ಪ ನಿಂಬೆಗೊಂದಿ ಅವರ ಅನಿಸಿಕೆ, ಹೂವಿನ ಕೃಷಿಯಲ್ಲಿ ಅನುಭವ ಕುರಿತು ಚಿತ್ರದುರ್ಗ ಜಿಲ್ಲೆ ಹುಣಸೇಕಟ್ಟಿ ಗ್ರಾಮದ